ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ವಾಲ್ಮೀಕಿ ಕರ್ನಾಳ್ ಹಾಗೂ ಸಂಗಡಿಗರಿಂದ ತತ್ವ ಪದ. ವ್ಯಾಪಾರಯನ ಗಾಯಿತೋ ಇಲ್ಲಿಗೆ ಬಂದು ಉದ್ಯೋಗಯನ ಗಾಯಿತೋ ವ್ಯಾಪಾರಯನ ಗಾಯಿತೋ ಇಲ್ಲಿಗೆ ಬಂದು ಉದ್ಯೋಗಯನ ಗಾಯಿತೋ ವ್ಯಾಪಾರಯನ ಬಹುಕಾಲ